ನಮ್ಮ ಗ್ಯಾರಂಟಿ ರಾಮಣ್ಣ ಅವರು ಒಂದು ಹಾಡು ಬರೆದಿದ್ದಾರೆ ಹಾಸನದವರು, ಆ ಹಾಡು ನಾನು ನಿಮ್ಗೆ ಹೇಳ್ತೇನೆ, ದಯವಿಟ್ಟು ಕೇಳಿ. ಅಷ್ಟೊಳಗೆ ವೇದಿಕೆಯಲ್ಲಿ ಬರ್ತಾರೆ, ನಂತರ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ಬಂದು ನೋಡಿರೆ ನಮ್ಮ ಬಡವರ ಬಾಳನ್ನ, ಏನಾಗೋದಿಲ್ಲ. ಒಂದ್ಸಾರೆ ಯೋಜನೆ ಮಾಡ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದಿದ್ದೀವಿ, ನಿಜವಾಗ್ಲೂ ಕೂಡ ಎಲ್ಲರಿಗೆ ಏನ್ ಹೇಳ್ತಂದ್ರಿ ಅಂತ ಅವಲ ಮಾರ್ಸೋರು ಮಾರೋರು ಅವ್ರು ಯಾರು ಇಡೀ ಬದುಕನ್ನ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಬೆಳೀತಿದ್ದಾರೆ ಮಾರ್ಸೋರು ಮಾತ್ರ. ಆದ್ರೆ ಮಾರೋರ್ ಪಾಪ ಮತ್ತೆ ಅವರು ಕೆಲವೇ ಫ್ಯಾಕ್ಟರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಕಾಲ. ಹಾಗಾಗಿ ಒಂದ್ಸಾರ ಯೋಜನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನ ಅವೆಲ್ಲ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ, ಅನ್ನ ಕೊಡುವ ಭೂಮಿಯನ್ನು ಅರಗತ್ತಲೆ ಮಾಡ್ಯವ್ರೆ, ಅನ್ನ ಕೊಡುವ ಭೂಮಿಯನ್ನು ಅರಗತ್ತಲೆ ಮಾಡ್ಯವ್ರೆ, ಲಾಭ ಕೊಡುವ ಆಶೆ ತೋರಿ ಯೂಟಿ ಹೊಡೆದು ಹೋಗ್ಯವ್ರೆ, ಲಾಭ ಕೊಡುವ ಆಶೆ ತೋರಿ ಯೂಟಿ ಹೊಡೆದು ಹೋಗ್ಯವ್ರೆ, ಗಣಿಕ ಸುಖಕ್ಕೆ ಮಾರು ಹೋಗಿ ಇವರು ಸುಲ್ಕೋಳು ಕಳ್ಕೋಬೇಡ, ಗಣಿಕ ಸುಖಕ್ಕೆ ಮಾರಿ ಹೋಗಿ ಇವರು ಸುಲ್ಕೋಳು ಕಳ್ಕೋಬೇಡ, ಗಣಿಕ ಸುಖಕ್ಕೆ ಮಾರು ಹೋಗಿ ಇವರು ಸುಲ್ಕೋಳು ಕಳ್ಕೋಬೇಡ, ಗಣಿಕ ಸುಖಕ್ಕೆ ಮಾರಿ ಹೋಗಿ ಇವರು ಸುಲ್ಕೋಳು ಕಳ್ಕೋಬೇಡ, ಬರ ಬರ ಬಾಳಂತ ಕೇಳಿರ ನಾನು ಮರೈತರ ಗೋಳಂತ.